ಸಂಶೋಧನೆ ಮಾಡುವಂತ ಹುಚ್ಚು ತೆಗೆಯಾಗಿ ತಗೊಂಡ್ರ ಎಲ್ಲರೂ ಮಾಡ್ತಾರ. ಆದ್ರೆ ಕೆಲವು ಮಂದಿ ಅದನ್ನ ಇದನ್ನ ಮಾಡೋದು ಯಾವುದೇ ಕೆಲಸ ನಾವು ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಅದನ್ನ ಕೆಲಸ ಮಾಡಿದಾಗ ಭವಿಷ್ಯ ಸಿಗ್ತದ ಅಂತ ನನ್ನ ಅನಿಸಿಕೆ. ಅಬ್ದುಲ್ ಖಾದರ್ ನಡಕಟ್ಟಿನ ಅವರ, ತಾವು ಈಗ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದಿರಾ. ನಡಕಟ್ಟಿನ ಕೂರಿಗೆ ಅಂತೂ ತುಂಬಾ ಹೆಸರಾಗಿರುವಂತಹದ್ದು. ಟ್ರಾಕ್ಟರ್ ಬ್ಲೇಡ್ ಅನ್ನ ಶಾರ್ಪನ್ ಮಾಡುವಂತಹ ಒಂದು ಯಂತ್ರ ಮಾಡಿದಿರಾ. ಕಬ್ಬಿನ ಕಟಾವಿಗೋಸ್ಕರ ಕೂಡ ತಾವು ಯಂತ್ರವನ್ನು ತಯಾರು ಮಾಡಿದ್ದೀರಾ. ನೀರು ಕಾಯಿಸುವ ಯಂತ್ರ, ವಿಶೇಷವಾಗಿ ಆದಷ್ಟು ಬೇಗನೆ ನೀರು ಕಾಯುವಂತದ್ದು ಮತ್ತು ಅದು ಬಿಸಿ ಆಗಿರುವಂತದ್ದು, ಮಳೆ ನೀರು ಕೊಯ್ಲು ಕೂಡ ಮಾಡಿದಂತವ್ರು. ಅಂದ್ರೆ ಈ ತಮ್ಮ ಒಂದು ಸಂಶೋಧನೆಗಳೇನ್ ಮಾಡಿದಿರಿ, ಯಾವ್ಯಾವಗಳಿದೆ ಅವುಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಬಹುದಾ? ಹೇಗೆ ಸಂಶೋಧನಾ ಒಂದು ಮನಸ್ಸು ಇತ್ತಂದ್ರೆ ಹೇಗೆ ಹೊಸ ಹೊಸ ಅನ್ವೇಷಣೆಗಳನ್ನ ನಾವು ಮಾಡಬಹುದು, ತಮ್ಮ ಸಂಶೋಧನೆಗಳ ಬಗ್ಗೆ ಇನ್ನು ಹೆಚ್ಚಿನ ಬೆಳಕನ್ನು ಚೆಲ್ಬಹುದಾ? ಅಬ್ದುಲ್ ಖಾದರ್ ನಡಕಟ್ಟಿನವ್ರೆ, ಈಗ ಕಬ್ಬು ಬಿತ್ತನೆ ಮಾಡುವಂತ ಒಂದು ಮಷಿನ್ ಮಾಡಿ ನೋಡಿ. ಆಮೇಲೆ ಈಗ ರೀಸೆಂಟ್ ಆಗಿ ಈಗ 15 ವರ್ಷದಿಂದ ಅದೊಂದು ಮಾಡ್ತಾ ಇದ್ದೀನಿ. ಗೆಜ್ಜೆ ಶೇಂಗಾ ನಮ್ಮಲ್ಲಿ ಈ ಕಮರ್ಷಿಯಲ್ ಪೀಕ್ ಇದು ಕೀಳ್ಸಿಂಗಾ ಅಂತೀವಿ ನಮ್ಮಲ್ಲಿ. ಆ ಕೀಳ್ಸಿಂಗಾ 3 ತಿಂಗಳಾಗಿ ಬರುವುದು, ಇದು ನಮ್ಮ ರೈತರಿಗೆ ಒಳ್ಳೆ ಲಾಭ ಕೊಡುವಂತ ಪೀಕು. ಆದ್ರೆ ಆ ಕೀಳ್ಸಿಂಗಾ ಕಿತ್ತು ಕರಿಬೇಕಾದ್ರೆ ಒಂದು ಕುರಿಗೆ 100 ಆಳು ಬೇಕಾಗ್ತಾವ್ರೆ. ಇವತ್ತು 100 ಆಳು 3 ಆಳು ಸಿಗಲಂತ ಸಮಯದೊಳಗೆ 100 ಆಳು ಇಲ್ಲಿಂದ ತರಬೇಕಂತೇಳಿ ರೈತರು ಆ ಗೆಜ್ಜೆ ಶೇಂಗಾ ಬಿತ್ತುವುದನ್ನ ಬಿಟ್ಬಿಟ್ಟಾರ 90%. ಈ ದಿವಸ ರೈತರು ಬಹಳ ಒಂದು ಒತ್ತಡ ತಂದು ನನಗೆ, ನೀವು ಗೆಜ್ಜೆ ಶೇಂಗಾ ಕಿತ್ತು ತಾನ ಹರಿದು ಒಪ್ಪುವಂತ ಮಷೀನ್ ಮಾಡ್ರಿ ಅಂತ ಒತ್ತಡ ತಗೊಂಡು. ಹಸಿ ಶೇಂಗಾ ಕಿತ್ತು ಹರಿದು ಹಸಿ ಒಳಗೆ ಮಾಡಕ್ ಹ್ಯಾಂಡ್ ಆಗತ್ರಿ ನನಗೆ, ನಾನು ಮಾಡಕ್ ಒಪ್ಪಿದೆ. ಮುಂದೆ ಅದ್ರ ಬಗ್ಗೆ ಚಿಂತನೆ ಮಾಡಿ ಕಳೆದ 15 ವರ್ಷಗಳಿಂದ ಅದನ್ನ ಮಾಡ್ತಾ ಬಂದಿದ್ದೇನೆ. ಈ ಕೊನೆ ಹಂತದಲ್ಲಿ ಬಂದಿದೆ, ಅದು ಈ ವರ್ಷ ರೈತರಿಗೆ ನಾನು ಬರುವ ವ್ಯವಸ್ಥೆಯಲ್ಲಿ ಇದ್ದೇನೆ. ಗೆಜ್ಜೆ ಶೇಂಗಾ ಕಿತ್ತು ತಾನ ಹರಿದು ತಾನ ಸಣ್ಣಕ್ಕೆ ಹಾಕಿ ತೂರಿ ಚೀಲ ತುಂಬುವಂತ ಮಷಿನ್ ಮಾಡಿದ್ದೇನೆ ಸರ್. ಆಮೇಲೆ ಇನ್ನೊಂದು ರೋಟೋವೇಟರ್ ಅಂತ ಒಂದು ಮಾಡಿದ್ದೇನೆ. ಅದು ಭೂಮಿಯೊಳಗೆ ಹೆಚ್ಚು ಶಕ್ತಿಯನ್ನ ಡೀಸೆಲ್ ಅನ್ನ ವೇಸ್ಟ್ ಆಗದಂಗೆ ಮಣ್ಣು ರಕ್ಷಣೆ ಆಗುವಂತ ಒಂದು ವ್ಯವಸ್ಥೆ ಒಂದು ಅದು ರಿಸರ್ಚ್ ಮಾಡ್ತಾ ಇದ್ದೇನೆ. ಅಬ್ದುಲ್ ಖಾದರ್ ನಡಕಟ್ಟಿನವರೇ, ಬಹಳ ಸಂತೋಷ ಆಯ್ತು. ಅಂದ್ರೆ ಈ ಒಂದು ಸಂಶೋಧನೆಗಳನ್ನ ನಾ ಮಾಡಿ ಅದು ಜನರಿಗೆ ತಲುಪಬೇಕು ಅಂತ ಹೇಳಿ ಸಾಕಷ್ಟು ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ. 45 ವರ್ಷಗಳ ಸುದೀರ್ಘ ಅನುಭವ ಇದೆ. ತಮ್ಮ ಸಂಶೋಧನೆಯ ಪ್ರತಿಫಲವನ್ನ ನಿಮ್ಮ ಭಾಗದ ಒಂದು ರೈತರು ಅಂದ್ರೆ ಅಥವಾ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಕೂಡ ತಾವು ಸಾಕಷ್ಟು ಜನಜನಿತರಾಗಿದ್ದೀರಿ. ಹೇಗೆ ನಮ್ಮ ರೈತರು ತಮ್ಮ ಸಂಶೋಧನೆಯ ಫಲವನ್ನ ಯಾವ ರೀತಿ ಪಡ್ಕೊಂಡಿದ್ದಾರೆ, ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಒಂದೆರಡು ಮಾತು ಹೇಳ್ಬೋದಾ? ನೋಡಿ, ಈ ಕೂರಿಗೆಯಿಂದ ಇವತ್ತು 1000 ಜನರು ಒಟ್ಟಿಗೆ ತುಂಬಿಸ್ಕೊಳ್ತಾ ಇದ್ದಾರೆ. ಈ ನಮ್ಮ ಭಾರತದಾದ್ಯಂತ, ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಈ ಒಂದು ಟೆಕ್ನಾಲಜಿ ಇಡೀ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿಯೂ 1000 ಜನರು ಇದನ್ನ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ದುಡಿಮೆ. ಆಮೇಲೆ ಅಲ್ಲಿ ಎಲ್ಲ ಇವತ್ತು ಇಡೀ ಭಾರತಕ್ಕೆ ನಾನು ಸಪ್ಲೈ ಮಾಡೋಕೆ ನನಗೆ ಸಾಧ್ಯ ಇಲ್ಲ. ಆದ್ರೆ ಬೇರೆ ಬೇರೆ ಅವರು ಇದನ್ನೊಂದು ಮಾಡೆಲ್ ಆಗಿ ಮಾಡಿ ತಗೊಂಡು ಪ್ರತಿಯೊಬ್ಬರು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಅವರು ದುಡಿತಾ ಇದ್ದಾರೆ. ಇದು ನಮ್ಗೆ ಒಂದು ಹೆಮ್ಮೆಯ ವಿಷಯ. ರೈತರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳಬಹುದು, ಯಾಕಂದ್ರೆ ತಾವು ಸಾಕಷ್ಟು ಅನುಭವದ ಹಿನ್ನೆಲೆಯೊಳಗ ಬೆಂದಂತವ್ರು, ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಸವಾಲುಗಳನ್ನು ಎದುರಿಸಿ ಮತ್ತೆ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರು ತಾವು ಹೇಳಿದ್ರಿ. ಅಂದ್ರೆ ಆದ್ರೂ ಕೂಡ ಒಂದು ಛಲದಿಂದ ಮುನ್ನುಗ್ಗಿ ಯಶಸ್ಸನ್ನು ಸಾಧಿಸಂತವ್ರು. ಇವತ್ತು ತಾವು ಎಲ್ಲರಿಗೂ ದಾರಿದೀಪ ಆಗಿದ್ದೀರಾ. ನಮ್ಮ ರೈತ ಬಾಂಧವರಿಗೆ ಹೇಗೆ ಒಂದು ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಅಂತಂದಾಗ ಯಾವ ರೀತಿ ಒಂದು ದಾರಿಯನ್ನು ಹಿಡಿಬೇಕು, ಹೇಗೆ ನಡ್ಕೊಂಡ್ರೆ ಒಂದು ಕೃಷಿಯಲ್ಲಿ ಯಶಸ್ಸನ್ನು ಪಡಿಬಹುದು, ಈ ಬಗ್ಗೆ ರೈತರಿಗೆ ಒಂದೆರಡು ಕಿವಿ ಮಾತುಗಳನ್ನು ಹೇಳ್ಬೋದಾ? ಇವತ್ತ ನಮ್ಮ ರೈತ ಮೈಮೂರು ದುಡಿದ ಬಿಟ್ಟುಬಿಟ್ಟಿದ್ದಾರೆ. ದೇವ್ರ ಸೂಚಿ ದುಡಿಯೋ ಬಿಟ್ಟುಬಿಟ್ಟಾರೆ. ಮೊದಲು ತಾನು ದುಡಿದಾರೆ, ಮಕ್ಕಳು ದುಡಿದಾರೆ, ಎಲ್ಲರೂ ದುಡಿತಾರೆ. ಮೊದಲೇಕ ನಮ್ಮ ರೈತ ಎಲ್ಲಿ ವ್ಯವಸ್ಥೆಯೊಳಗೆ ಈ ಸಮಾಜದೊಳಗೆ ಈ ರೈತನೊಳಗೆ ರಾಜಕೀಯದೊಳಗೆ ದುಡುಕಿ ನಮ್ಮ ಕೃಷಿಗೆ ಧಕ್ಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಈ ದಿಶೆಗೆ ನಾವು ಯಾವುದೇ ರೈತ ಮೊದಲನೇದು ನಾವು ಪ್ರಾಮಾಣಿಕವಾಗಿ ಮೆಷಿನ್ ಒಳಗೆ ಶ್ರಮ ಪಡುವುದು ನಮ್ಮ ರೈತರವರು ದುಡಿಬೇಕು. ಆಮೇಲೆ ಇವತ್ತು ಹೊಸ ಹೊಸ ಟೆಕ್ನಾಲಜಿ ಬಂದಾವು, ಆ ಟೆಕ್ನಾಲಜಿ ಅಳವಡಿಸಿಕೊಂಡು ಕಡಿಮೆ ಖರ್ಚಿನೊಳಗೆ ನಾವು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಎಲ್ಲಿ ಯಾರು ಒಳ್ಳೇದನ್ನ ರೈತರು ಒಂದು ಇವತ್ತು ಎಕರೆಯೊಳಗೆ 100,000 ರೂಪಾಯಿ ತೆಗೆಯುವಂತ ರೈತರು ಇದ್ದಾರೆ, ಅಂತವರಲ್ಲಿ ಹೋಗಿ ಆ ಜ್ಞಾನವನ್ನ ನಾವು ಪಡ್ಕೋಬೇಕು. ನಮ್ಮ ರೈತರು ಎದೆಗುಂದಬಾರದು. ಇವತ್ತು 1 ವರ್ಷ ನಮ್ಗೆ ಲಾಸ್ ಆಗಿತ್ತಂದ್ರೆ ಮುಂದಿನ ವರ್ಷ

ಆಕಾಶ ಬಂದಿ ಚಂದು ವಿಷ ಕುಡಿದು ದೇವನ ದೇವತೆಯನ್ನ ಉಳಿಸಿಲಿ ಬಾ ಹೇಸಿ ರಾಕ್ಷಸರು ನಾಶವಾಗಿ ಹೋದಾರು ಬೇಸ್ ಕೆಲಸ ಮಾಡಿದಿ ಬಾ ಈಶ ಪರಮೇಶ್ವರ ನೀಲ್ಕಂಠ ಎಂಬುವಂತ ಈಶ ಪರಮೇಶ್ವರ ನೀಲ್ಕಂಠ ಎಂಬುವಂತ ನಾಮ ಪಡ್ಕೊಂಡವನೇ ಬಾ ನಾಮ ಪಡ್ಕೊಂಡವನೇ ಬಾ ಸಿದ್ಧರ

ಏಯ್ ಟೇಬಲ್ ಸ್ವಚ್ಛ ಮಾಡು, ಟೇಬಲ್ ಸ್ವಚ್ಛ ಮಾಡು. ಅನ್ನ ತುಂಬಿದ ತಟ್ಟೆ. ಆಟ ಆಡೋ ವಯಸ್ಸಿನಾಗ ಆಳಾಗಿಸ್ಬೇಡ್ರಿ. ಬಡ ಮಕ್ಕಳಿಂದ ಅವ್ರ ಬಾಲ್ಯ ಕಸ್ಕೋಬೇಡ್ರಿ. ಬಾಲ್ಯ ಕಾಣದ ಮುಗ್ಧ ಮಕ್ಕಳು ಅನಾಗರಿಕ ಸಮಾಜಕ್ಕೆ ಕೈಗನ್ನಡಿಗಳು. ಆಕಾಶವಾಣಿ ಧಾರವಾಡ. ಈಗ ಒಂದು ಪ್ರಕಟಣೆ. ದಿನಾಂಕ 9/11/2022 ಎಲ್ಇಎ ಅವ್ವಪ್ಪಣ್ಣ ಅತ್ತಿಗೇರಿ ಅನುದಾನಿತ ಐಟಿಐ ಲಿಂಗಾಯತ ಟೌನ್ ಹಾಲ್ ಧಾರವಾಡ. ಇಲ್ಲಿ ಜಿಲ್ಲಾ ನೋಡಲ್ ಸಂಸ್ಥೆಯ ಮೂಲಕ ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಐಟಿಐಗಳಿಗೆ ಆಗಸ್ಟ್ 2022 ಸಾಲಿನ ಪ್ರವೇಶಗಳನ್ನು ಮಾಡಿಕೊಳ್ಳಲು ಜಿಲ್ಲೆಯಾದ್ಯಂತ